1212 ಈ ನಂಬರ್ ಅನ್ನ ಸಂಪರ್ಕ ಮಾಡಿ ತಮಗ ಬೇಕಾದಂತಹ ವಿಷಯಗಳ ಬಗ್ಗೆ ಅವರ ಜೊತೆಗೆ ಚರ್ಚೆ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ಪ್ರವೀಣ್ ಜೋಳಗೇಕರ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ಹಣ್ಣಿನ ತೋಟವನ್ನ ನಿರ್ಮಾಣ ಮಾಡುವಂತಹ ಒಂದು ಸಂದರ್ಭದೊಳಗೆ ಏನೇನು ಎಚ್ಚರಿಕೆ ಕ್ರಮಗಳನ್ನ ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ಬೇಕು, ಯಾವ ರೀತಿ ಗಿಡಗಳನ್ನು ಆಯ್ಕೆ ಮಾಡಿಕೊಳ್ಬೇಕು, ತಳಿಯನ್ನು ಆಯ್ಕೆ ಮಾಡಿಕೊಳ್ಬೇಕು, ಇದಂತಹ ವಿನ್ಯಾಸಗಳನ್ನು ನಾವು ಹೊಂದಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದಂತಹ ಒಂದು ಮಾಹಿತಿಯನ್ನು ತಾವು ಮಾಡಿಕೊಟ್ಟಿದ್ದೀರಿ. ಅಲ್ಲದೆ ತಮ್ಮಲ್ಲಿ ಸಿಗುವಂತಹ ಸಸಿಗಳ ಬಗ್ಗೆ ಕೂಡ ತಾವು ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಮಳೆಯ ಸಾಧ್ಯತೆಗಳು 65%. ರಾಯಚೂರು ಜಿಲ್ಲೆ ಒಳಗ 70%. ವಿಜಯಪುರ, ಯಾದಗಿರಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 75%. ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 80% ಅನ್ನುವಂತಹ ಸೂಚನೆ ಅದ. ಅಲ್ಲಲ್ಲಿ ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಈಗ ಕೇಳೋಣ ಧುಮನ ಸೂರ್ಯನ ಕೃಷ್ಣಪ್ಪ ದರ್ಗಿ ಹಾಗೂ ಸಂಘಟಕರಿಂದ ಏಕತಾರಿ ಪದವನ್ನ. ಬ್ರಹ್ಮಂಡೆಲ್ಲ ತುಂಬಿದ ಗಡಗಿ ನೀನೇ ಮಾಡಿ ಗೋರ ಕುಂಬಾರ ಮಾನವನಾದಿ ಆದಿ ಭಕ್ತ ಕುಂಬಾರ ಸದ್ಗುರುನಾದಿ ಬ್ರಹ್ಮಂಡೆಲ್ಲ ತುಂಬಿದ ಗಡಗಿ ಬ್ರಹ್ಮಂಡೆಲ್ಲ ತುಂಬಿದ ಗಡಗಿ ನೀನೇ ಮಾಡೀರಿ ಗೋರ ಕುಂಬಾರ ಮಾನವನಾದಿ ಆದಿ ಭಕ್ತ ಕುಂಬಾರ ಸದ್ಗುರುನಾದಿ ಗುರು ಧ್ಯಾನಂಬೋವಾಗುದಳಿ ಕೈಯಲ್ಲಿ ಹಿಡದೀರಿ ಗುರು ಧ್ಯಾನಂಬೋವಾಗುದಳಿ ಕೈಯಲ್ಲಿ ಹಿಡದೀರಿ ಬುದ್ಧಿ ಎಂಬುವ ಭೂಮಿ ನೀನೇ ಅಗಳೀರಿ ಬುದ್ಧಿ ಎಂಬುವ ಭೂಮಿ ನೀನೇ ಅಗಳೀರಿ ಗರು ಎಂಬ ಕತ್ತಿ ಮ್ಯಾಲ ಬಣ್ಣ ಹೇರೀರಿ ಗುರ ಕುಂಬಾರ ಮಾನವನಾರಿ ಆದಿ ಭಕ್ತ ಕುಂಬಾರ ಸದ್ಗುರುನಾರಿ ಅಂಕಾರ್ಯಂಬೋ ಸಲಕಿ ಕೈಯಲ್ಲಿ ಹಿಡದೀರಿ ಅಂಕಾರ್ಯಂಬುವ ಸಲಕಿ ನೀನೇ ಇಡದೀರಿ ಮಮಂಕಾರ ಎಂಬುವ ಮಣ್ಣ ನೀನೇ ತುಂಬೀರಿ ನಿರಂಕಾರ ಎಂಬುವ ನೀರ ನಿರಂಕಾರ ಎಂಬುವ ನೀರ ಅದರೊಳ ಹಾಕೀರಿ ಪೂರ ಕುಂಬಾರ ಮಾನವನಾದಿ ಆದಿ ಭಕ್ತ ಕುಂಬಾರ ಸದ್ಗುರುನಾದಿ ಬ್ರಹ್ಮಾಂಡೆಲ್ಲ ತುಂಬಿದ ಗಡಗಿ, ಬ್ರಹ್ಮಾಂಡೆಲ್ಲ ತುಂಬಿದ ಗಡಗಿ, ನೀನೇ ಮಾಡಿದಿ ಗೋರ ಕುಂಬಾರ ಮಾನವನಾದಿ. ಆದಿ ಭಕ್ತ ಕುಂಬಾರ ಸದ್ಗುರುನಾದಿ, ಅವಿಷಂಬಾದರ ಹಿಡಿದು ಕೆಸರ ತೊಳದೀರಿ, ಅವಿಷಂಬಾದರ ಹಿಡಿದು ಕೆಸರ ತೊಳದೀರಿ, ಪಂಚತತ್ವದ ಟಿಗರಿ ನೀನೇ ಹೂಡೀರಿ, ಅವಿಷಂಬಾದರ ಹಿಡಿದು ಕೆಸರ ತೊಳದೀರಿ, ಪಂಚತತ್ವದ ಟಿಗರಿ ನೀನೇ ಹೂಡೀರಿ. ಮುನ್ನೂರು ಅರವತ್ತ ಕುತ್ತ ಅದರ ಮ್ಯಾಲೆ ಬಾರದಿ, ಹೋರ ಕುಂಬಾರ ಮಾನವನಾದಿ, ಆದಿ ಭಕ್ತ ಕುಂಬಾರ ಸದ್ಗುರುನಾದಿ. ಚಿತ್ತ ಶಕ್ತಿಯ ಟಿಗರಿ ನೀನೇ ಹೂಡೀರಿ, ವಿಚಾರಂಬ ಬಡಗಿಯ ಹಿಡಿದು ಗರರರ ತಿರವೀರಿ, ಒಂಬತ್ತು ತೂತೀನಾಗಡಗಿ, ಒಂಬತ್ತು ತೂತೀನಾಗಡಗಿ ನೀನೇ ಮಾಡೀರಿ ಗೋರ ಕುಂಬಾರ ಮಾನವನ. ಬ್ರಹ್ಮಾಂಡೆಲ್ಲ ತುಂಬಿದ ಗಡಗಿ, ಬ್ರಹ್ಮಾಂಡೆಲ್ಲ ತುಂಬಿದ ಗಡಗಿ ನೀನೇ ಮಾಡೀರಿ ಓರ ಕುಂಬಾರ ಮಾನವನಾದಿ, ಆದಿ ಭಕ್ತ ಕುಂಬಾರ ಸದ್ಗುರುನಾದಿ. ರಜಗುಣ ಎಂಬುವ ಕಸವ ಗೊಳಿಯ ಮಾಡೀರಿ, ರಜಗುಣ ಎಂಬ ಕಸ ಗೊಳಿಯ ಮಾಡೀರಿ, ತಮಗುಣ ಎಂಬುವ ಅಗ್ನಿ ಹುಟ್ಟುವ ಮಾಡೀರಿ, ಸತ್ವಗುಣದ ಗಡಗಿಯ ಸುಟ್ಟು ತಯ್ಯರ ಮಾಡೀರಿ ಓರ ಕುಂಬಾರ ಮಾನವನಾದಿ. ಬ್ರಹ್ಮಾಂಡೆಲ್ಲ ತುಂಬಿದ ಗಡಗಿ ನೀನೇ ಮಾಡೀರಿ ಗೋರ ಕುಂಬಾರ ಮಾನವನಾದಿ, ಆದಿ ಭಕ್ತ ಕುಂಬಾರ ಸದ್ಗುರುನಾದಿ. ಗಡಗಿಗೆ ಒಂಬತ್ತ ಕಿಡಕಿ ನೀನೇ ಬಿಟ್ಟೀರಿ, ಕಿಡಕಿದೊಳ ಹುಡುಕಾಡಿದರ ಕಿಡಕಿದೋಳ ಹುಡುಕಾಡಿದರ ನೀನೇ ಸಿಗವಲ್ಲಿ ಶಿಶುನಾಳ ಈ ಜಾನಲ್ಲಿ ದರದಿ ಆರಾದಿ, ಶಿಶುನಾಳ ಈ ಜಾನಲ್ಲಿ ದುಡರಿ. ಬ್ರಹ್ಮಾಂಡೆಲ್ಲ ತುಂಬಿದ ಗಡಗಿ, ಬ್ರಹ್ಮಾಂಡೆಲ್ಲ ತುಂಬಿದ ಗಡಗಿ ನೀನೇ ಮಾಡೀರಿ ಗೋರ ಕುಂಬಾರ ಮಾನವನಾದಿ, ಆದಿ ಭಕ್ತ ಕುಂಬಾರ ಸದ್ಗುರುನಾದಿ. ಕುಂಬಾರಾಸ ಗುರುನಾರಿ ಭಕ್ತ ಕುಂಬಾರಾಸ ಗುರುನಾರಿ ದಮಣ ಸೂರಿನ ಕೃಷ್ಣಪ್ಪ ದರ್ಗೆ ಹಾಗೂ ಸಂಗಡಿಗರಿಂದ ಇನ್ನೊಂದು ಏಕತಾರಿ ಪದ ಕೇಳೋಣಂತ ವಾರ್ಯಾತಾಕೆ ನಡಿ ಹೋಗನು ಗೆಳದೆ ಮನೆಯಾಗ ನೀರಿಲ್ಲ ತರ ಹೋವಾರ್ಯಾರಿಲ್ಲ ಅವರಿ ವಾರ್ಯಾತಾಕೆ ನಡಿ ಹೋ